ಅದಕ್ಕಾಗಿ ಇಂದು ಕೂಡ ನಾವು ನಿನಗೆ ಶರಣರಾಗಿದ್ದೇವೆ. ಇನ್ನು ನಿನ್ನ ಇಚ್ಛೆ ಇದ್ದಂತೆಯೇ ಮಾಡು. ಸನತ್ ಕುಮಾರರು ಹೇಳುತ್ತಾರೆ, ಮುನಿವರ್ಯನೇ, ಹೀಗೆ ಮಹೇಶ್ವರನನ್ನು ಸ್ತುತಿಸಿ ದೇವತೆಗಳು ಅಂಜಲಿ ಬದ್ಧರಾಗಿ ನತಮಸ್ತಕರಾಗಿ ಮುಂದುಗಡೆ ನಿಂತಿದ್ದರು. ಈ ಪ್ರಕಾರವಾಗಿ ಸುರೇಂದ್ರಾದಿ ದೇವತೆಗಳು ಮಹೇಶ್ವರನನ್ನು ಸ್ತುತಿಸಿದರು. ಮತ್ತು ವಿಷ್ಣುವು ಈಶನ ಸಂಬಂಧಿ ಮಂತ್ರವನ್ನು ಜಪಿಸಿದನು. ಆಗ ಸರ್ವೇಶ್ವರ ಭಗವಾನ್ ಶಿವನು ಪ್ರಸನ್ನನಾಗಿ ವೃಷಭಾರೂಢನಾಗಿ ಅಲ್ಲೇ ಪ್ರಕಟನಾದನು. ಆಗ ಪಾರ್ವತೀಪತಿ ಶಿವನ ಮನಸ್ಸು ಪ್ರಸನ್ನವಾಗಿತ್ತು. ಅವನು ನಂದೀಶ್ವರನಿಂದ ಕೆಳಗಿಳಿದು ವಿಷ್ಣುವನ್ನು ಆಲಂಗಿಸಿಕೊಂಡನು ಮತ್ತು ನಂದಿಯ ಬೆನ್ನ ಮೇಲೆ ಕೈಯನ್ನಿಟ್ಟು ನಿಂತುಕೊಂಡು ದೇವತೆಗಳ ಕಡೆಗೆ ಕೃಪಾದೃಷ್ಟಿಯಿಂದ ನೋಡಿ ಗಂಭೀರವಾಣಿಯಿಂದ ಶ್ರೀಹರಿಯಲ್ಲಿ ಇಂತೆಂದನು. ಶಿವನು ಹೇಳಿದನು, ದೇವಶ್ರೇಷ್ಠನೇ, ಆ ಅಧರ್ಮನಿಷ್ಠ ದೈತ್ಯರು ಮೂರು ಪುರಗಳನ್ನು ನಾನು ನಾಶ ಮಾಡುವೆನು, ಇದರಲ್ಲಿ ಸಂಶಯವೇ ಇಲ್ಲ. ಆದರೆ ಆ ಮಹಾದೈತ್ಯರು ನನ್ನ ಭಕ್ತರಾಗಿದ್ದರು, ಅವರ ಮನಸ್ಸು ಸದೃಢವಾಗಿ ನನ್ನಲ್ಲಿ ನೆಟ್ಟಿತ್ತು. ಆದ್ದರಿಂದ ಈಗ ಅವರು ಕಾರಣಾಂತರದಿಂದ ಉತ್ತಮ ಧರ್ಮವನ್ನು ಪರಿತ್ಯಾಗ ಮಾಡಿದ್ದರೂ ಅವರನ್ನು ನಾನು ಕೊಲ್ಲುವುದು ಯೋಗ್ಯವಾಗಿದೆಯೇ? ಅದಕ್ಕಾಗಿ ತ್ರಿಪುರವಾಸಿ ದೈತ್ಯರೆಲ್ಲರನ್ನು ಧರ್ಮಭ್ರಷ್ಟರನ್ನಾಗಿ ಮಾಡಿ ನನ್ನ ಭಕ್ತಿಯಿಂದ ವಿಮುಖರಾಗಿಸಿದ ಆ ವಿಷ್ಣುವು ಅಥವಾ ಬೇರೆ ಯಾರಾದರೂ ಅವರನ್ನು ಏಕೆ ಕೊಲ್ಲುವುದಿಲ್ಲ? ಮುನೀಶ್ವರರೇ, ಶಂಭುವಿನ ಈ ವಚನವನ್ನು ಕೇಳಿ ಆ ಸಮಸ್ತ ದೇವತೆಗಳ ಮತ್ತು ಶ್ರೀಹರಿಯು ಮನಸ್ಸು ಖಿನ್ನವಾಯಿತು. ದೇವತೆಗಳು ಹಾಗೂ ವಿಷ್ಣುವಿನ ಮುಖದಲ್ಲಿ ಖಿನ್ನತೆಯನ್ನು ನೋಡಿ ಸೃಷ್ಟಿಕರ್ತ ಬ್ರಹ್ಮದೇವರು ಕೈಜೋಡಿಸಿಕೊಂಡು ಶಂಭುವಿನಲ್ಲಿ ಹೇಳಲು ಪ್ರಾರಂಭಿಸಿದರು. ಬ್ರಹ್ಮದೇವರು ನುಡಿದರು, ಪರಮೇಶ್ವರನೇ, ನೀನು ಯೋಗವೆತ್ತರಲ್ಲಿ ಶ್ರೇಷ್ಠನು, ಪರಬ್ರಹ್ಮನು, ಸದಾ ದೇವತೆಗಳ ಋಷಿಗಳ ರಕ್ಷಣೆಯಲ್ಲಿ ತತ್ಪರನೂ ಆಗಿರುವೆ. ಆದ್ದರಿಂದ ಪಾಪವು ನಿನ್ನನ್ನು ಸ್ಪರ್ಶಿಸಲಾರದು. ಜೊತೆಗೆ ನಿನ್ನ ಆದೇಶದಿಂದಲೇ ಅವರನ್ನು ಮೋಹದಲ್ಲಿ ಕೆಡಹಲಾಗಿದೆ. ಇದರ ಪ್ರೇರಕವಾದರೂ ನೀನೇ ಆಗಿರುವೆ. ಈಗ ಅವರು ಅವಶ್ಯವಾಗಿ ತಮ್ಮ ಧರ್ಮವನ್ನು ತ್ಯಜಿಸಿರುವರು. ಅವರು ನಿನಗೆ ವಿಮುಖರಾಗಿರುವರು. ಅಲ್ಲದೆ ನೀನಲ್ಲದೆ ಬೇರೆ ಯಾರೂ ಅವರನ್ನು ವಧಿಸಲಾರರು. ದೇವತೆಗಳ ಮತ್ತು ಋಷಿಗಳ ಪ್ರಾಣರಕ್ಷಕ ಮಹಾದೇವನು ಸಾಧುಗಳ ರಕ್ಷಣೆಗಾಗಿ ನಿನ್ನಿಂದ ಆ ಮೇಲ್ಚಾರ ವಧೆಯು ಉಚಿತವಾದೀತು. ನೀನಾದರೂ ರಾಜನಾಗಿರುವೆ. ಆದ್ದರಿಂದ ಧರ್ಮಾನುಸಾರ ಪಾಪಿಗಳನ್ನು ವಧಿಸುವುದರಿಂದ ರಾಜನಿಗೆ ಪಾಪವು ತಗಲುವುದಿಲ್ಲ. ಅದಕ್ಕಾಗಿ ಈ ಮುಳ್ಳನ್ನು ಕಿತ್ತು ಹಾಕಿ ಸಾಧು ಬ್ರಾಹ್ಮಣರನ್ನು ರಕ್ಷಿಸು. ರಾಜನು ತನ್ನ ರಾಜ್ಯವನ್ನು ಹಾಗೂ ಸರ್ವ ಲೋಕಾಧಿಪತ್ಯವನ್ನು ಸ್ಥಿರವಾಗಿ ಇರಿಸಬೇಕೆಂದರು. ಅವನು ತನ್ನ ರಾಜ್ಯದಲ್ಲಿ ಹಾಗೂ ಇತರೆಡೆಗಳಲ್ಲಿಯೂ ಹೀಗೆಯೇ ವ್ಯವಹಾರ ಮಾಡಬೇಕು. ಅದಕ್ಕಾಗಿ ನೀನು ದೇವತೆಗಳ ರಕ್ಷಣೆಗಾಗಿ ವಿಳಂಬವಿಲ್ಲದೆ ಕಾರ್ಯೋನ್ಮುಖವಾಗು. ದೇವದೇವೇಶನೇ, ದೊಡ್ಡ ದೊಡ್ಡ ಮುನೀಶ್ವರರು, ಯಜ್ಞ, ಸಂಪೂರ್ಣ ವೇದಗಳು, ಶಾಸ್ತ್ರ ಮತ್ತು ನಾನು ವಿಷ್ಣುವು ಕೂಡ ನಿಶ್ಚಯವಾಗಿಯೂ ನಿನ್ನ ಪ್ರಜೆಯೇ ಆಗಿದ್ದೇವೆ. ಪ್ರಭೋ, ನೀನು ದೇವತೆಗಳ ಸಾರ್ವಭೌಮ ಸಾಮ್ರಾಟನಾಗಿರುವೆ. ಈ ಶ್ರೀಹರಿಯೇ, ಮೊದಲಾದ ದೇವತೆಗಳು ಹಾಗೂ ಇಡೀ ಜಗತ್ತು ನಿನ್ನ ಕುಟುಂಬವೇ ಆಗಿದೆ. ಅಜನ್ಮ ದೇವನೇ, ಶ್ರೀಹರಿಯು ನಿನ್ನ ಯುವರಾಜನಾಗಿರುವನು. ಬ್ರಹ್ಮನಾದ ನಾನು ಪುರೋಹಿತನಾಗಿದ್ದೇನೆ. ನಿನ್ನ ಆಜ್ಞೆಯನ್ನು ಪಾಲಿಸುವ ಶುಕ್ರನು ಮಂತ್ರಿಯಾಗಿರುವನು. ಸರ್ವೇಶ್ವರನೇ, ಇತರ ದೇವತೆಗಳು ಕೂಡ ನಿನ್ನ ಶಾಸನದ ನಿಯಂತ್ರಣದಲ್ಲಿದ್ದು ಸದಾ ತಮ್ಮ ಕಾರ್ಯದಲ್ಲಿ ತತ್ಪರರಾಗಿದ್ದಾರೆ. ಇದು ಪೂರ್ಣ ಸತ್ಯವಾಗಿದೆ. ಸನತ್ಕುಮಾರರಿಗೆ ಹೇಳುತ್ತಾರೆ, ವ್ಯಾಸರೇ, ಬ್ರಹ್ಮದೇವರ ಈ ಮಾತನ್ನು ಕೇಳಿ ಸುರಪಾಲಕ ಪರಮೇಶ್ವರ ಶಿವನ ಮನಸ್ಸು ಪ್ರಸನ್ನವಾಯಿತು. ಆಗ ಅವನು ಬ್ರಹ್ಮನಲ್ಲಿ ಇಂತೆಂದನು. ಶಿವನು ಹೇಳುತ್ತಾನೆ, ಬ್ರಹ್ಮನೇ, ನೀನು ನನ್ನನ್ನು ದೇವತೆಗಳ ಸಾಮ್ರಾಟನೆಂದು ಹೇಳುವೆಯಾದರೆ ಆ ಪದವಿಯನ್ನು ಸ್ವೀಕರಿಸಲು ತಕ್ಕುದಾದ ಯಾವುದೇ ಸಾಮಗ್ರಿಯು ನನ್ನ ಬಳಿಯಲ್ಲಿಲ್ಲ. ಏಕೆಂದರೆ ನನ್ನ ಬಳಿಯಲ್ಲಿ ಯಾವುದೇ ದಿವ್ಯ ರಥವಿಲ್ಲ, ಅದಕ್ಕೆ ತಕ್ಕದಾದ ಸಾರಥಿಯಿಲ್ಲ. ನಾನು ಎತ್ತುಕೊಂಡು ಮನೋಯೋಗಪೂರ್ವಕ ಸಂಗ್ರಾಮದಲ್ಲಿ ಆ ಪ್ರಬಲ ದೈತ್ಯರನ್ನು ವಧೆ ಮಾಡುವಂತಹ ಧನುರ್ಬಾಣಗಳಿಲ್ಲ. ಹೀಗೆ ಹೇಳಿ ಅವನು ಸುಮ್ಮನಾದನು. ಆದರೆ ಶಿವನು ಶೀಘ್ರವಾಗಿ ಸಿದ್ಧನಾಗಿರುವುದನ್ನು ಕಂಡು ಸಮಸ್ತ ದೇವತೆಗಳು ಕಶ್ಯಪಾದಿ ಋಷಿಗಳು ಅತ್ಯಂತ ದುಃಖಿತರಾದರು. ಆಗ ಭಗವಾನ್ ಹರಿಯು ಅವರಲ್ಲಿ ಇಂತೆಂದನು. ಭಗವಾನ್ ವಿಷ್ಣು ಹೇಳಿದನು, ದೇವತೆಗಳಿರಾ, ಮುನಿಗಳೇ, ನೀವು ಏಕೆ ದುಃಖಿತರಾಗಿದ್ದೀರಿ? ನೀವು ತಮ್ಮ ಎಲ್ಲ ದುಃಖಗಳನ್ನು ತ್ಯಜಿಸಿಬಿಡಬೇಕು. ಈಗ ನೀವೆಲ್ಲರೂ ಆದರದಿಂದ ನನ್ನ ಮಾತನ್ನು ಕೇಳಿರಿ. ದೇವತೆಗಳಿರ, ಮಹಾನ್ ಪುರುಷರ ಆರಾಧನೆ ಸುಖ ಸಾಧ್ಯವಲ್ಲ ಎಂಬುದನ್ನು ನೀವು ವಿಚಾರ ಮಾಡಬೇಕು. ಮಹಾದಾರಾಧನೆಯಲ್ಲಿ ಮೊದಲಿಗೆ ಮಹಾನ್ ಕಷ್ಟಗಳು ಸಹಿಸಬೇಕಾಗುತ್ತದೆ ಎಂದು ನಾನು ಕೇಳಿರುವೆನು. ಕೊನೆಗೆ ಭಕ್ತರ ದೃಢತೆಯನ್ನು ನೋಡಿ ಇಷ್ಟ ದೇವರು ಅವಶ್ಯವಾಗಿ ಪ್ರಸನ್ನನಾಗುತ್ತಾನೆ. ಆದರೆ ಶಿವನಾದರೂ ಸಮಸ್ತ ಗಣಗಳ ಅಧ್ಯಕ್ಷನಾಗಿದ್ದಾನೆ ಹಾಗೂ ಪರಮೇಶ್ವರನಾಗಿರುವನು. ಇವನಾದರೂ ಅಶುತೋಷನೂ ಆಗಿದ್ದಾನೆ. ಆದ್ದರಿಂದ ಮೊದಲಿಗೆ ಓಂ ಅನ್ನು ಉಚ್ಚರಿಸಿ ಮತ್ತೆ ನಮಃ ಎಂದು ಹೇಳಬೇಕು. ಪುನಃ ಶಿವಾಯ ಎಂದು ಹೇಳಿ ಎರಡು ಸಾರಿ ಶುಭಂ ಶುಭಂ ಎಂದು ಉಚ್ಚರಿಸಬೇಕು. ಬಳಿಕ ಎರಡು ಸಾರಿ ಕುರು ಕುರು ಎಂಬುದನ್ನು ಪ್ರಯೋಗಿಸಿ ಮತ್ತೆ ಶಿವಾಯ ನಮಃ ಓಂ ಎಂದು ಜೋಡಿಸಬೇಕು. ಹೀಗೆ ಮಾಡುವುದರಿಂದ ಓಂ ನಮ ಶಿವಾಯ ಶುಭಂ ಶುಭಂ ಕುರು ಕುರು ಶಿವಾಯ ನಮಃ ಓಂ ಈ ಮಂತ್ರ ಸಿದ್ಧವಾಗುತ್ತದೆ. ಬುದ್ಧಿವಿಷಾದರೆ ನೀವು ಶಿವನ ಪ್ರಸನ್ನತೆಗಾಗಿ ಈ ಮಂತ್ರವನ್ನು 1,00,000 ಜಪ ಮಾಡಿದರೆ ಶಿವನು ನಿಮ್ಮ ಕಾರ್ಯವನ್ನು ಖಂಡಿತವಾಗಿ ಪೂರ್ಣ ಮಾಡುವನು. ಮುನಿಯೇ, ಪ್ರಭಾವಶಾಲಿ ಶ್ರೀಹರಿಯು ಹೀಗೆ ಹೇಳಿದಾಗ ಎಲ್ಲ ದೇವತೆಗಳು ಶಿವಾರಾಧನೆಯಲ್ಲಿ ತೊಡಗಿದರು. ಅನಂತರ ಶ್ರೀಹರಿಯು ಕೂಡ ದೇವತೆಗಳ ಹಾಗೂ ಮುನಿಗಳ ಕಾರ್ಯದ ಸಿದ್ಧಿಗಾಗಿ ಶಿವನಲ್ಲಿ ಮನಸ್ಸನ್ನು ನೆಟ್ಟು ವಿಶೇಷವಾಗಿ ವಿಧಿವತ್ತಾಗಿ ಜಪದಲ್ಲಿ ತತ್ಪರನಾದನು. ಮುನಿಶ್ರೇಷ್ಠನೇ, ಇತ್ತ ದೇವತೆಗಳು ಧೈರ್ಯ ಸಂಪನ್ನರಾಗಿ ಪದೇ ಪದೇ ಶಿವ ಶಿವ ಎಂದು ಉಚ್ಚರಿಸುತ್ತಾ 1,00,000 ಜಪ ಮಾಡಿ ಮುಂದೆ ನಿಂತುಕೊಂಡರು. ಆಗ ಸಾಕ್ಷಾತ್ ಶಿವನು ಹಿಂದಿನಂತೆ ಸ್ವರೂಪವನ್ನು ಧರಿಸಿ ಪ್ರಕಟನಾಗಿ ಹೀಗೆ ಹೇಳತೊಡಗಿದನು. ಶ್ರೀ ಶಿವನು ಹೇಳಿದನು, ಹರಿಯೇ, ಬ್ರಹ್ಮನೇ, ದೇವತೆಗಳೇ ಹಾಗೂ ಉತ್ತಮ ವ್ರತವನ್ನು ಪಾಲಿಸುವ ಮುನಿಗಳೇ, ನಿಮ್ಮ ಈ ಜಪದಿಂದ ನಾನು ಪ್ರಸನ್ನನಾಗಿರುವೆನು. ಆದ್ದರಿಂದ ನೀವು ಮನೋವಾಂಛಿತ ವರವನ್ನು ಕೇಳಿರಿ. ದೇವತೆಗಳು ಕೇಳಿದರು, ದೇವಾದಿದೇವ ಕಲ್ಯಾಣಕರ್ತ ಜಗದೀಶ್ವರನೇ, ನೀನು ನಮ್ಮ ಮೇಲೆ ಪ್ರಸನ್ನನಾಗಿದ್ದರೆ ದೇವತೆಗಳ ವಿಕಲತೆಯನ್ನು ವಿಚಾರ ಮಾಡಿ ಬೇಗನೆ ತ್ರಿಪುರರ ಸಂಹಾರ ಮಾಡು. ಪರಮೇಶ್ವರನೇ, ನೀನು ದೀನು ಬಂಧುವು ಕೃಪಾಯ ಗಣಿಯೂ ಆಗಿರುವೆ. ನೀನೇ ಹಿಂದಿನಿಂದಲೂ ದೇವತೆಗಳಾದ ನಮ್ಮನ್ನು ವಿಪತ್ತುಗಳಿಂದ ರಕ್ಷಿಸಿರುವೆ. ಆದ್ದರಿಂದ ಈಗಲೂ ನೀನೇ ನಮ್ಮನ್ನು ರಕ್ಷಿಸಬೇಕು.